ಮರುಬಳಕೆ ಮಾಡುವ ವೈಜ್ಞಾನಿಕ ವಿಧಾನದ ಕುರಿತು ತಿಳಿದುಕೊಳ್ಳಿ. ನೀರು ಅತ್ಯಮೂಲ್ಯ, ಮಿತ ಬಳಕೆ ಅನಿವಾರ್ಯ. ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಕೃಷಿ ರಂಗ. ನಮ್ ಜೊತೆ ಇದ್ದಾರೆ ಯೂರೋಲಜಿಸ್ಟ್ ಡಾಕ್ಟರ್ ಶಿಶಿರ್ ದೇವರಾಜ್, ಮಂಗಳಾ ಹಾಸ್ಪಿಟಲ್, ಧಾರವಾಡ್. ಡಾಕ್ಟರ್, ಬಿಪಿಎಚ್ ನ ಪ್ರಮುಖ ಲಕ್ಷಣಗಳು ಯಾವುವು ಮತ್ತು ಇದನ್ನ ಹೇಗೆ ಡಯಾಗ್ನೈಸ್ ಮಾಡಬಹುದು? ಬಿಪಿಎಚ್ ನ ರೋಗ ಲಕ್ಷಣಗಳು 40 ವರ್ಷಗಳ ಮೇಲ್ಪಟ್ಟ ಗಂಡಸರಿನಲ್ಲಿ ಕಂಡು ಬರಬಹುದು. ಪದೇ ಪದೇ ಮೂತ್ರಕ್ಕೆ ಹೋಗುವುದು, ಅವಸರವಾಗುವುದು, ರಾತ್ರಿ 1 ಕ್ಕಿಂತ ಹೆಚ್ಚು ಬಾರಿ ಮೂತ್ರ ವಿಸರ್ಜಿಸಲು ಏಳಬೇಕಾಗುವುದು, ಮೂತ್ರದ ಹರಿವು ಕಡಿಮೆಯಾಗುವುದು, ಬಿಟ್ಟು ಬಿಟ್ಟು ಮೂತ್ರ ಹರಿಯುವುದು, ಪೂರ್ತಿಯಾಗಿ ಮೂತ್ರವು ಖಾಲಿ ಮಾಡಲು ಆಗದಿರುವುದು, ಇವುಗಳೆಲ್ಲ ಬಿ ಪಿ ಎಚ್ನ ಪ್ರಮುಖ ಲಕ್ಷಣಗಳು. ಬ್ಲ್ಯಾಡರ್ ಡೈರಿ, ಕ್ಲಿನಿಕಲ್ ಪರೀಕ್ಷೆ, ಸ್ಕ್ಯಾನ್, ಯೂರೋಫ್ಲೋ ಮುಂತಾದ ಪರೀಕ್ಷೆಗಳನ್ನು ಉಪಯೋಗಿಸಿ ಈ ರೋಗವನ್ನು ಗುರುತಿಸಿ ಅದಕ್ಕೆ ಸೂಕ್ತ ಪರಿಹಾರವನ್ನು ನೀಡಬಹುದು. ಧನ್ಯವಾದಗಳು. ಇಶ್ಯೂಡ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಬೈ ಆಲ್ಕಮ್ ಯುರೋಕೇರ್. 25 lakh people, 10 lakh saplings, 5,000 preambles, 2,500 kilometers, and one historical human chain. This International Day of Democracy, come, let us celebrate the spirit of liberty, equality, and fraternity. Government of Karnataka, in association with Rotary International, civil society, NGOs, is organizing the longest human chain ever, from Bidar to Chamrajnagar, covering all the 31 districts of the state. 15 September, come, celebrate the International Day of Democracy, 9:30 AM onwards. Come one, come all. For more information, log on to democracydaykarnataka.in or WhatsApp 9482300400. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನೇ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಕರೆ ಮಾಡಿ. ಎಲ್ಲ ಗಣೇಶನ ಭಕ್ತಾದಿಗಳಿಗೆ ಸ್ವಾಗತ. ಚಂದೋಕಾಕಾ ಸರಾಮ್ ಜುವೆಲ್ಸ್, 198 ವರ್ಷಗಳ ಇತಿಹಾಸ ಹೊಂದಿರುವ ಚಿನ್ನದ ಮಳಿಗೆ ಅತಿ ಶೀಘ್ರದಲ್ಲಿ ಬೆಳಗಾವಿಗೆ ಬರಲಿದೆ. ನಿಮ್ಮ ಸುರಕ್ಷತೆ ನಮ್ಮ ಕಾಳಜಿ, ನಿಮ್ಮ ಆರೋಗ್ಯವೇ ನಮ್ಮ ಪ್ರಾಮುಖ್ಯತೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಚಿಕಿತ್ಸೆಯನ್ನ ವಿಳಂಬ ಮಾಡಬೇಡಿ. ಕ್ಯಾನ್ಸರ್ ಡಯಾಗ್ನೋಸ್ ಮತ್ತು ಸರ್ಜರಿ, ಕೀಮೋಥೆರಪಿ, ರೇಡಿಯೇಷನ್, ಆರ್ಸಿಯು, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ರೇಡಿಯಾಲಜಿ ಮತ್ತು ಸ್ಟಮಕ್ ಪೆಟ್ ಸಿಟಿ ಸ್ಕ್ಯಾನ್ ಟ್ರೀಟ್ಮೆಂಟ್ ನಂತಹ ಎಲ್ಲಾ ಸೌಲಭ್ಯಗಳು ಒಂದೇ ಸೂರಿನಡಿ. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್, ಸಂಗ್ಲಿ ರೋಡ್, ಮೀರಜ್. ಕರೆ ಮಾಡಿ 8871724848 ಅಥವಾ ವಿಸಿಟ್ ಮಾಡಿ www.cancermiraj.com. ಅಸ್ತಮಾ, ಮಂಡಿ ನೋವು, ಸಂಧು ನೋವು, ಥೈರಾಯ್ಡ್, ಮಾನಸಿಕ ಖಾಯಿಲೆ, ಚರ್ಮದ ಸಮಸ್ಯೆ, ಸಂತಾನಹೀನತೆ ಮತ್ತು ಯಾವುದೇ ಕ್ರಾನಿಕ್ ಕಾಯಿಲೆಗಳಿಗೆ ಇಂದೇ ಕರೆ ಮಾಡಿ ಭೇಟಿ ನೀಡಿ ಡಾಕ್ಟರ್ ಧರ್ಯಪ್ಪ ಮುಚಂಡೆ ಹೋಮಿಯೋಪತಿ ಆಸ್ಪತ್ರೆ, ಕಿಮ್ಸ್, ಬಿಆರ್ಟಿಎಸ್ ಎದುರು, ವಿದ್ಯಾನಗರ, ಹುಬ್ಬಳ್ಳಿ. ಮೊಬೈಲ್ 9960894196 9960894186. ಛೋಟೆ ಕಿಸಾನೋ ಕಿ ಶಕ್ತಿ, ಕೋಆಪರೇಟಿವ್ ಕಿ ಶಕ್ತಿ, ಔರ್ ಭಾರತೀಯ ನಸ್ಲೆ ಪಶುವೋ ಕಿ ಶಕ್ತಿ ಮಿಲ್ಕರ್ ಏಕ್ ಅಲಗ್ ಹಿ ತಾಕತ್ ಬನ್ತಿ. इस ताकत को बढ़ाने और डेयरी के विकास में जुटे पशुपालकों, तकनीशियनों व डेयरी सहकारी समितियों को प्रोत्साहित करने के उद्देश्य से पशुपालन एवं डेयरी विभाग दे रहा है राष्ट्रीय गोपाल रत्न अवार्ड, जिसमें इस बार से पूर्वोत्तर क्षेत्र को भी शामिल किया जा रहा है. आवेदन के लिए awards.gov.in पर जाएं या अपने नजदीकी कॉमन सर्विस सेंटर, पशु चिकित्सालय या पशुपालन और डेयरी विभाग से संपर्क करें. आवेदन 15 सितंबर 2024 तक. ಮಗಳ ಮದುವೆಗೆ ಅಭಿನಂದನೆಗಳು ಚಿಕ್ಕಪ್ಪ. ಬಾರಪ್ಪ, ಒಂದ್ ಮಾತು ಹೇಳಿ ಚಿಕ್ಕಪ್ಪ. ಇಷ್ಟ ಚಂದದ ಮನೆ ಕಟ್ಟಿಸಿದ್ರಿ, ಮಗನನ್ನ ಓದಿಗಾಗಿ ವಿದೇಶ ಕಳಿಸಿದ್ರಿ, ಮತ್ತೆ ಮಗಳ ಅದ್ದೂರಿ ಮದುವೆ ಬಗ್ಗೆ ಊರೆಲ್ಲ ಹೇಳ್ತಿದೆ. ನಿಮ್ಗೆ ಆಗಾಗ ಎಲ್ಲಿಂದ ಲಾಟ್ರಿ ಬರುತ್ತೆ ಚಿಕ್ಕಪ್ಪ? ನೋಡಪ್ಪ, ಆರ್ಪಿಎಲ್ಐಯ ಗ್ರಾಮ ಸಂತೋಷ್ ಪಾಲಿಸಿನ ಲಾಟ್ರಿ ಅಂತಾನೆ ತಿಳ್ಕೊ. ಸರಿಯಾದ ಸಮಯದಲ್ಲಿ ಮೂರ್ ಪಾಲಿಸಿ ತಗೊಂಡೆ, ಮತ್ತೆ ನನಗ್ ಬೇಕಾದ ಹಾಗೆ ಮೆಚುರಿಟಿ ಅವಧಿ ನಿರ್ಧಾರ ಮಾಡಿದೆ. ಅಗತ್ಯ ಬಿದ್ದಾಗ ಹಣಕ್ಕಾಗಿ ಅಲ್ಲಿ ಓಡೋ ಹಾಗೆ ಆಗ್ಬಾರ್ದು ಅಂತ. ಆರ್ಪಿಎಲ್ಐಯ ಗ್ರಾಮ ಸಂತೋಷ್ ಪಾಲಿಸಿ ಲಾಭದ ವ್ಯವಹಾರ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ. ಭಾರತೀಯ ಅಂಚೆಯ ಜೀವ ವಿಮಾ ಪಾಲಿಸಿ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. 25 ಲಕ್ಷ ಜನರು, 10 ಲಕ್ಷ ಸಸಿಗಳು, 5,000 ಸಂವಿಧಾನ ಪೀಠಿಕೆಗಳು, 2,500 ಕಿಲೋಮೀಟರ್, ಒಂದು ಐತಿಹಾಸಿಕ ಮಾನವ ಸರಪಳಿ, ಸ್ವಾತಂತ್ರ್ಯ, ಸಮಾನತೆ ಹಾಗೂ ಭ್ರಾತೃತ್ವದ ಜೀವಾಳ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನಾಚರಣೆ ಸೆಪ್ಟೆಂಬರ್ 15 ಬೀದರ್ನಿಂದ ಚಾಮರಾಜನಗರದವರೆಗೆ ರಾಜ್ಯದ ಎಲ್ಲಾ 31 ಜಿಲ್ಲೆಗಳನ್ನ ಒಳಗೊಂಡಿರುವ ಅತಿ ಉದ್ದದ ಮಾನವ ಸರಪಳಿ ಕರ್ನಾಟಕ ಸರ್ಕಾರ ಹಾಗೂ ರೋಟರಿ ಇಂಟರ್ನ್ಯಾಷನಲ್ ಸಿವಿಲ್ ಸೊಸೈಟಿ ಎನ್ಜಿಒಗಳ ಸಹಯೋಗದೊಂದಿಗೆ ಸೆಪ್ಟೆಂಬರ್ 15 ಬೆಳಿಗ್ಗೆ 9:30 ಐತಿಹಾಸಿಕ ಮಾನವ ಸರಪಳಿಯಲ್ಲಿ ಪಾಲ್ಗೊಳ್ಳಿ. ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಹೆಚ್ಚಿನ ಮಾಹಿತಿಗಾಗಿ ಲಾಗ್ ಆನ್ ಮಾಡಿ ಡೆಮೊಕ್ರಸಿ ಡೇ ಕರ್ನಾಟಕ .in ಆರ್ ವಾಟ್ಸ್ಆಪ್ 9482300400. ಸ್ವಾಗತಂ ಮಹತಾ. ಪ್ರತಿ ರವಿವಾರ ಬೆಳಿಗ್ಗೆ 9:00 ಯೋಗ ವಿಹಾರ, ಆರೋಗ್ಯ ಜಾಗೃತಿಗೆ ಯೋಗ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಹಮ್ ಫೌಂಡೇಶನ್ ಭಾರತ್. ನಮ್ಮೆಲ್ಲ ರೈತ ಬಂಧುವರಿಗೂ ಶರಣು ಶರಣಾರ್ಥಿಗಳು. ಕೃಷಿರಂಗದಲ್ಲಿ ಮೊದಲಿಗೆ ಕೃಷಿ ಮಾಹಿತಿ. ಪ್ರಸ್ತುತಿ ಶರಣಬಸವ ಚೋಳಿನ್ ಹಾಗೂ ಕುಮಾರ್ ಅಗಡಿ. ಶರಣಪ್ಪಣ, ಶರಣಪ್ಪಣ. ಏ ಕುಮಾರ, ಏ ಬಾರು ಕುಮಾರ, ಬಾಳ ಅಪರೂಪಕ್ಕೆ ಬಂದ. ನಾನು ಮಾರ್ಕೊಂಡು ಬಂದ್ನಪ್ಪ ಮರ್ಯ. ಈಗ ನನಗೊಂದು ಚಿಂತೆ ಹತ್ತಿಬಿಟ್ಟೈತೆ ನೋಡು. ಅಲ್ಲ ಮತ್ತೆ ನಾನು ಕೇಳಿದ್ದಪ್ಪ, ಸುದ್ದಿ ಕೇಳಿದೆ. ಈಗ ಮನೆಯನ್ನು ಆಕಳ ಮತ್ತೆ ದನ ಎಲ್ಲ ಮಾರಿಬಿಟ್ರಂತಲ್ಲ, ಯಾಕೆ? ಹ್ಞೂನೋ ಶರಣಪ್ಪಣ, ನಮ್ಮಪ್ಪ ಹೋಗಿಂದ ಇವನ್ನೆಲ್ಲ ತೆಗೆದುಬಿಟ್ಟು. ಈಗ ಅಪ್ಪ ಇದ್ದಾಗ ಆಕಳ ದನ ಕರುಗಳೆಲ್ಲ ಇದ್ದು ಮನ್ಯಾಗ, ಅವರ ನೋಡ್ಕೊಂತಿದ್ರು. ನಾನು ಶಾಲೆ ಕಡೆ ಜಾಸ್ತಿ ಓದ್ತಿತ್ತು, ಹಿಂಗಾಗಿ ಅದ್ರ ಕಡೆ ಗಮನನ ಕೊಡ್ಲಿಲ್ಲ. ಈಗ ನನಗೆ ಮತ್ತೆ ಕೃಷಿ ಮಾಡ್ಬೇಕಂತ ನನ್ನ ಮನ್ಸು ಯಾಕೆ ಹೊಯ್ದಾಡಕತ್ತಿದ್ ನೋಡಪ್ಪ. ಈಗ ಏನಾಗೈತೆ ಗೊತ್ತಾನು ಕುಮಾರ, ಬಹಳ ಮಂದಿ ರೈತರ ಮನೆಯೊಳಗ ಕಮತನ ಇಲ್ಲ. ಯಾಕೆ ಗೊತ್ತಾನು? ಈಗ ಅವ್ರಿಗೆ ಎತ್ತುಗಳನ್ನ ಸಾಕೋದು, ಆಮೇಲೆ ಆಕಳ ಸಾಕೋದು ಬಹಳ ಕೆಲಸ ಆಗ್ತದೆ ಅಂತ ಅನ್ಕೊಂಡ್ಬಿಟ್ಟಾರ. ಆಮೇಲೆ ಅವರಿಗೆ ಮೇವು ಸಿಗುವುದಿಲ್ಲ, ಮೇವು ಭಾಳ ದುಬಾರಿ ಅಂತೇಳಿ ಒಂದು ಹೋದ ವರ್ಷ ಆಚೆ ವರ್ಷ ಸ್ವಲ್ಪ ಬರಗಾಲ ಬಂತು. ಅಲ್ಲೋ ಶರಣಪ್ಪಣ್ಣ, ಮತ್ತೆ ನಿಜಾನು ಐತಿ, ಅದು ಭಾಳ ತುಟ್ಟಾಗೈತಿ ಈಗ ಮೇವು ಎಲ್ಲ. ಅಲ್ಲ, ಬರಗಾಲ ಬಂದದ್ದಕ್ಕೆ ಏನಾಯ್ತು, ಅವರೆಲ್ಲ ಹೆದರ್ಬಿಟ್ರು ನಮಗೆ ಸಾಕಾಗುವುದಿಲ್ಲ ಅಂತೇಳಿ. ಆದರೆ ಒಂದು ತಿಳ್ಕೊ ಕುಮಾರ್, ನೀವು ಕೃಷಿಯೊಳಗ ಬಂಗಾರ ಬೆಳಿತೀನಿ ಅಂತಂದ್ರೆ ಈ ಕಮತಿದ್ರೆ ಭಾಳ ಚಲೋ. ಯಾಕಂದ್ರೆ ಒಂದು ಹೇಳಿ ನಂಗೆ, ಎತ್ತುಗಳ ಕಡೆಯಿಂದ ನೀನು ಕೆಲಸ ಮಾಡ್ತೀಯಲ್ಲ, ಅವು ಹೊಲದಾಗ ಭಾಳ ನೀವು ಗಳೆ ಹೊಡೆದಂತ ತಿಳ್ಕೊ, ಭೂಮಿ ಭಾಳ ಆಳಕ್ಕೆ ಇಳೆಯಂಗಿಲ್ಲ ಗಳೆ. ಹೌದು, ಯಾಕಂದ್ರೆ ಭೂಮಿ ಒಳಗೆ ಅಲ್ಲ ಭೂಮಿ ಆಗಿರ್ಬೇಕಲ್ಲ ಮೊದ್ಲೇ, ಮತ್ತೆ ಹದಾನು ಈಗ ಅಷ್ಟೊಂದು ಸರಿ ಇರಲ್ಲ. ಸಾವಯವ ಕೃಷಿ ಪದ್ಧತಿ, ಮೊದಲನೇ ಪಾರಂಪರಿಕ ಕೃಷಿ ಇತ್ತಲ್ಲ, ಅದು ಭಾಳ ಚಲೋ ನೋಡು. ಅಲ್ಲಪ್ಪ ಶರಣಪ್ಪಣ, ನಾನು ನಿನಗೆ ಕೇಳಕ್ ಬಂದಿದ್ದೇನಪ್ಪ ಅಂದ್ರೆ, ಅಟ್ಲೀಸ್ಟ್ ಇದ್ರೊಳಗೆ ಏನಾದರೂ ಒಂದು ಪಾರ್ಟ್ ಟೈಮ್ ಜಾಬ್ ಅರ ಮಾಡಂಗೆ ನಾನು ಮಾಡ್ಬೇಕಂತ ಮಾಡೇನಿ ನೋಡು. ಕುಮಾರ, ಇದನ್ನ ಪಾರ್ಟ್ ಟೈಮ್ ಜಾಬ್ ಅಲ್ಲ, ಇದು ಭಾಳ ಮಂದಿ ಹೆಂಗೆ ತಿಳ್ಕೊಂಡಾರೆ ಏನಪ್ಪ ಅಂದರೆ, ಇದನ್ನು ಇದು ಮಾಡ್ಕೊತ ಏನು ಮಾಡ್ಬೋದು ಅಂದರೆ, ಹೋಗಿ ಬಿತ್ತಿ ಬಂದುಬಿಟ್ರೆ ಪೀಕ್ ಬಂದುಬಿಡ್ತಾರೆ, ರಾಶಿ ಮಾಡೋಣ ಅಂತ ಅನ್ಕೋತಾರೆ ಎಷ್ಟೋ ಮಂದಿ, ಹಂಗೆ ಅನ್ಕೋತಾರೆ. ಆದ್ರೆ ಹಂಗೆ ಆಗೋದಿಲ್ಲ. ಅದು ಏನು ಗೊತ್ತಾನು, ಇದನ್ನು ಕೃಷಿಯನ್ನು ವೈಜ್ಞಾನಿಕವಾಗಿ ಮಾಡ್ಬೇಕು. ಒಂದು ಮಾತೈತಿ, ಕೃಷಿ ಸಾಕ್ಷರತೆ ಅಂತಾರೆ. ಕೃಷಿಯೊಳಗೆ ನಾವು ಸಾಕ್ಷರತೆ ಪಡಿಬೇಕಾಗೈತಿ ಇವತ್ತು. ಇವತ್ತು ಯಾಕಂದ್ರೆ ಯಾವ ತಳಿಗಳನ್ನು ಉಪಯೋಗ ಮಾಡಿದರೆ ಹೆಂಗೆ ಪೀಕ್ ಬರ್ತೈತಿ ಅಂಥೇಳಿ ವಿಜ್ಞಾನಿಗಳು ಸಾಕಷ್ಟು ಸಂಶೋಧನೆ ಮಾಡ್ಯಾರ, ಹೊಸ ಹೊಸ ತಳಿಗಳನ್ನು ತೊಗೊಂಬಂದಾರ. ಆಮೇಲೆ ಅದಕ್ಕೆ ಸೂಕ್ತ ಬೀಜೋಪಚಾರ ಮಾಡಬೇಕು, ಬೀಜ ಒಂದು ಸಂಪರ್ಕ ಕೇಂದ್ರದೊಳಗೆ ತರಬೇಕು, ಆಮೇಲೆ ಸರ್ಕಾರಿ ನಿಯಮಿತ ಒಂದು ಸಂಸ್ಥೆಯೊಳಗೆ ತೊಗೊಂಬಂದು ಅದನ್ನು ಬೀಜೋಪಚಾರ ಮಾಡಿ ಆಮೇಲೆ ಬಿತ್ತಬೇಕು. ಕುರಿಗೆ ಹುಡಿದ ಮೇಲೆ ಆಮೇಲೆ ಅವಾಗಿವಾಗ ಹೊಲಕ್ಕೆ ಹೋಗ್ತಿರ್ಬೇಕು ಮಳೆ ಬಂದಾಗ, ಅಥವಾ ಮನೆಗೆ ಬೋರ್ ಐತಿ. ನಿಮ್ಮ ಮನೆಗಂತೂ ಬೋರ್ ಇತ್ತಪ್ಪ, ಅದು ಏನು ಮಾಡ್ಯಾರ ಗೊತ್ತಿಲ್ಲ. ಬೋರ್ ಐತಿ ಶರಣಪ್ಪಣ್ಣ, ಅದನ್ನ ಈಗ ಉಪಯೋಗ ಮಾಡೋದನ್ನ ತಗೊಂಡು ನೀರು ಬಿಡ್ತಿರಲ್ಲ, ನೀರು ಎಷ್ಟು ಬೇಕು ಅಷ್ಟೇ ಬಿಡೋದು. ಆಮೇಲೆ ಬದುವು ಗಂಟ ಒಂದಿಷ್ಟು ಈ ಅರಣ್ಯ ಗಿಡಗಳನ್ನು ಹಾಕೋಬೇಕು. ಅಂದ್ರೆ ಏನಾಕತಿ, ನೀರು ಹೊಲದ ನೀರು ಹರಿದು ಹೋಗೋದಿಲ್ಲ, ಆಮೇಲೆ ನಿನಗೆ ರಕ್ಷಣೆ ಆಗ್ತದೆ. ಯಾಕಂದ್ರೆ ಸಾಕಷ್ಟು ಕೀಟಗಳಿಂದ ಮತ್ತು ಸಾಕಷ್ಟು ಪಕ್ಷಿಗಳು ಹಕ್ಕಿಗಳು ಈಗ ಹಣ್ಣಿನ ಗಿಡ ಇದ್ವು ಅಂದರೆ ಅಲ್ಲಿ ಕೊಡ್ತಾವೆ, ಇಲ್ಲಾಂದ್ರೆ ನೀನು ಹೊಲದಾಗ ಬಂದ್ಬಿಡ್ತಾವೆ. ಅದಕ್ಕೆ ಈ ಥರ ನೀ ಬದುವನ್ನು ರಕ್ಷಣೆ ಮಾಡ್ಕೊಂಡ್ಬಿಟ್ಟೆ ಅಂದ್ರೆ ಒಂದು ಚಲೋ ಆಗ್ತದೆ. ಆಮೇಲೆ ಯಾವಾಗಲೂ ಕೂಡ ಕಸ ಬೆಳೆಯಲಾರ್ದಂಗೆ ನೋಡ್ಕೋಬೇಕು. ಮೊನ್ನೆ ಒಂದು ಹೊಲಕ್ಕೆ ಹೋಗಿದೆ ಅಂತ, ಅದೇ ಅಂದ್ರೆ ಈ ಹೆಸರಿಗಿಂತ ಕಸನ ಭಾಳ ಆಗೈತಿ ಅಂದ್ರೆ ಏನು ಕೇಳಿದ್ರೆ ಏನಂತಾರೆ ಗೊತ್ತೇನು, ಏ ಆಳು ಭಾಳ ದುಬಾರಿ ರೀ, ಅಲ್ಲ ದುಬಾರಿ ಅಂದ್ರೆ ಮತ್ತೆ ನೀವು ಕೃಷಿ ಮಾಡ್ಬೇಕಲ್ಲ, ಅಲ್ಲ ಅದು ಕಳಿ ತೆಗ್ದಾಗ ಮತ್ತು ಬೆಳೆ ಬರ್ತೈತಿ. ಹಾಂ, ಆಮೇಲೆ ಎಲ್ಲ ಹುತ್ತಂತ ಹುಳ, ಸಾಕಷ್ಟು ಹೆಸರಿಗೆ ರೋಗ ಬಂದು ಏನಾಗೈತಿ, ಕಡಿಗೆ ಏನು ಮಾಡೋದು ಗೊತ್ತಂದ್ರೆ ರಾಶಿನ ಮಾಡಲಿಲ್ಲ. ಪರಿಸ್ಥಿತಿ ಹೆಂಗೆ ಬಂತು, ಯಾಕಂದ್ರೆ ಖರ್ಚು ಮೇಲೆ ರಾಶಿ ಮಾಡೋಕೆ ಹೋದ್ರೆ ಈ ಬಂದ ಪೀಕು ಅದು ಹೊಂದಾಣಿಕೆ ಮಾಡಿದ್ರೆ ಏನಾಗೋದ್ರ ಬಿಡ ಅಂತ ಬಿಟ್ಟಬಿಟ್ಟವ. ಹಿಂಗಾಕತ್ತೆ ಅಂದ್ರೆ ನೀ ಪಾರ್ಟ್ ಟೈಮ್ ಅನ್ಕೊಂಡ್ರೆ ಹಿಂಗಾಕತ್ತೆ. ಅದಕ್ಕೆ ಯಾವಾಗ ಹೊಲಕ್ಕೆ ಹೋಗ್ತಿರ್ತಿರ್ಬೇಕು, ಮುಂಜಾನೆ ಸಂದ್ಬಿಟ್ಟು ಹೋಗಿ ಅಲ್ಲಿ ಅಲ್ಲಿ ಜೀವಂತ ಒಂದು ಪೀಕ್ ಇರ್ತದಲ್ಲ ನೋಡಿ ನೋಡಿ ಎಷ್ಟು ಆನಂದ ಪಡ್ಬೇಕು ನಮ್ಗೆ. ಈಗ ಅಪ್ಪಿದ್ದಾಗಂತರೂ ಹೊಲಕ್ಕೆ ಕರಿತಿದ್ದ, ಬಾರೋ ಹೋಗೋನು ಕೆಲಸ ಮಾಡೋಂತಿದ್ದ, ನಾನು ಓದೋದ್ರ ಕಡೆ ಲಕ್ಷ್ಯ ಕೊಟ್ಟು ಏನು ನಮ್ಗೆ ಗೊತ್ತಾಗಲಿಲ್ಲ. ಈಗ ಮತ್ತೆ ಟ್ರೈನಿಂಗ್ ತೊಗೊಳಕ್ಕೆ ಎಲ್ಲರ ಇದೈತೇನ? ಹಾ, ಅಲ್ಲ ಈಗ ನೋಡು ಸರ್ಕಾರದ ರೈತ ಸಂಪರ್ಕ ಕೇಂದ್ರಗಳದಾವ. ಇದನ್ನು ಲಾಭದಾಯಕ ಕೃಷಿ ಮಾಡಬೇಕು ಅಂತಂದ್ರೆ ನಾವು ಮೊದಲು ನೀ ಏನು ಸಾಲಿ ಕಲಿತೀಯಲ್ಲ ಅದು ಇರಲಿ, ಅದ್ರ ಜೊತೆಗೆ ಕೃಷಿ ಸಾಕ್ಷರತೆ ಅನ್ನೋದು ಬಹಳ ಮುಖ್ಯ. ಅಂದ್ರೆ ಏನು ಬೆಳೆದ್ರೆ ಏನಾಕತಿ, ಯಾವ ತಳಿ ಬೆಳೆದ್ರೆ ಈ ಸಂದರ್ಭದೊಳಗೆ ನಮಗೆ ರೋಗ ಪೀಡಿತ ಆಗುದಿಲ್ಲ, ಆಮೇಲೆ ಜಾಸ್ತಿ ಕಳೆ ಬಂದಾಗ ಏನು ಮಾಡಬೇಕು, ಕಳೆ ನಾಶಕರಣೆ ಹೆಂಗೆ ಹೊಡಿಬೇಕು ಅಂದರೆ ಇವತ್ತು ನಮ್ಮ ಮನೆ ಹೆಂಗೆ ನಾವು ರಕ್ಷಣೆ ಮಾಡ್ಕೋತೀವಿ, ನಮ್ಮ ಪೀಕನ ಹೆಂಗೆ ರಕ್ಷಣೆ ಮಾಡ್ಕೋಬೇಕು, ಆಮೇಲೆ ಮುಖ್ಯವಾಗಿ ಅಂತಂದರೆ ಲಾಭದಾಯಕವಾಗಿ ಮಾಡಬೇಕು ಅಂತಂದರೆ ಖರ್ಚು ಕಡಿಮೆ ಮಾಡಬೇಕು. ಈಗ ಹುತ್ತ ಅಂತೇಳಿ ನೀವು ರಾಸಾಯನಿಕ ತೊಗೊಂಬಂದು ಯೂರಿಯಾ ಗೊಬ್ಬರ ತೊಗೊಂಬಂದು ಎಲ್ಲ ಹಾಕಿ ಆಮೇಲೆ ಏನಾಗತ್ತೆ ಮಣ್ಣಿಗೆ ಎಷ್ಟು ಬೇಕು ಗೊತ್ತಿಲ್ಲ ನನಗೆ, ಆದರೆ ಮಣ್ಣಿನ ಪರೀಕ್ಷೆ ಮಾಡಿ ಸಾರಜನಕ ಪೊಟ್ಯಾಸಿಯಮ್ಮು ಮತ್ತು ರಂಜಕ ಪ್ರಮಾಣ ಎಷ್ಟು ಐತಿ ಹೊಲದಾಗ, ಮತ್ತು ಸೂಕ್ಷ್ಮ ಜೀವಿಗಳು ಜಾಸ್ತಿ ಆಗಬೇಕು ಅಂದಾಗ ಯಾವ ಥರ ಪೋಷಕಾಂಶಗಳು ಬೇಕು, ಇವನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ಮಣ್ಣನ್ನು ಒಂಥರ ಇದು ಚಾಪುಡಿ ಚಾಪುಡಿ ಥರ ಕೆಂಪು ಮತ್ತು ಕರೆ ಚಾಪುಡಿ ಥರ ನಿಮ್ಗೆ ಮಣ್ಣು ಹುಡುಕು ಅಂದರೆ ಹುರುಕು ಹುರುಕು ಬರಬೇಕು ಅಂದರೆ ಅವಾಗ ಫಲವತ್ತತೆ ಇರ್ತದೆ. ಸ್ವಲ್ಪ ಕೆಬರಿದ್ರೆ ಎರೆಹುಳು ಬರಬೇಕು. ಹಂಗಂದ್ರೆ ಮಾತ್ರ ನಿನಗೆ ಬೇಡಿದ್ದನ್ನು ಭೂಮಿ ತಾಯಿ ಕೊಡ್ತಾಳೆ ಅಂತ. ಅಲ್ಲ ಅದು ಆಯ್ತು, ಈ ಸಮಗ್ರ ಕೃಷಿನೂ ಭಾಳ ಚಲೋ ಅಂತಾರಲ್ಲ. ಮತ್ತೆ ಈಗ ಈಗ ಎತ್ತ ಸಾಕದ ನಿನಗೆ ಒಲ್ಲ ಅಂತಿದ್ದೆ, ಈಗ ಸಮಗ್ರ ಕೃಷಿ ಅಂದ್ರೆ ಈಗ ಜೇನು ಸಾಕಾಣಿಕೆ ಮಾಡ್ಬೋದು, ಆಮೇಲೆ ಕೋಳಿ ಸಾಕಾಣಿಕೆ ಮಾಡ್ಬೋದು, ಕುರಿಗಳನ್ನು ಸಾಕಾಣಿಕೆ ಮಾಡ್ಬೋದು, ಮೀನು ಸಾಕಾಣಿಕೆ ಸೇತ್ ಮಾಡ್ಬೋದು. ನಿಂದು ಹೆಂಗೂ ಬೋರ್ ಐತೆ, ಒಂದು ಕೃಷಿ ಹೊಂಡ ಮಾಡ್ಕೊಂಡೆ ಅಂದ್ರೆ ಅದರೊಳಗೆ ಮೀನು ಬಿಟ್ಟು ಅದನ್ನು ಸಾಕಾಣಿಕೆ ಮಾಡ್ಬೋದು. ಆದ್ರೆ ಏನಾಗ್ಯದ ನಿನಗೆ ಅದಕ್ಕೆ ಟ್ರೈನಿಂಗ್ ಬೇಕಾಗ್ತದೆ. ಈಗ ಕೃಷಿ ವಿಜ್ಞಾನ ಕೇಂದ್ರಗಳು ಅಂತ ಅದಾವ ಜಿಲ್ಲಾಕ್ಕೆ ಒಂದೊಂದು ಇರ್ತಾವೆ. ಈಗ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಹತ್ರ ಕೃಷಿ ವಿಜ್ಞಾನ ಕೇಂದ್ರ ಅದ, ಅಲ್ಲಿ ಹೋಗಿ ಕೆಲವೊಂದು ಪ್ರತ್ಯಕ್ಷಿಕ ಮಾಡಿರ್ತಾರೆ ಅವರು ಯಾವ ಥರ ಬೆಳಿಬೇಕು ಏನು ಅಂಥೇಳಿ. ಹೌದೌದು. ಆಮೇಲೆ ಹರೇದ ಹುಡುಗದಿದೆ ಅಂದರೆ ಯುವ ಜನರಿಗೆ ಅವ್ರು ಏನು ಮಾಡ್ತಾರೆ ಈ ಡೈರಿ ಮಾಡಲಿಕ್ಕೆ, ಆಮೇಲೆ ಕುರಿ ಸಾಕಣೆ ಮಾಡೋದು, ಕೋಳಿ ಸಾಕಣೆ ಮಾಡೋದು ಅಂದರೆ ಎಲ್ಲದಕ್ಕೂ ಟ್ರೈನಿಂಗ್ ಕೊಡ್ತಾರೆ. ಅದನ್ನೆಲ್ಲ ಪ್ರತ್ಯಕ್ಷಿಕ ಮೂಲಕ ಟ್ರೈನಿಂಗ್ ಕೊಡ್ತಾರೆ ಅಂದರೆ ತಿಳ್ಕೊಂಡು ಬಂದೆ ಅಂದರೆ ಖಂಡಿತ ನೀನು ಇನ್ನೊಬ್ಬರಿಗೆ ನೀ ಗೈಡ್ ಮಾಡ್ತೀವಿ, ಅಷ್ಟು ಚಲೋ ಆಗ್ತದೆ. ಅದು ಭಾಳ ಮುಖ್ಯ ನೋಡಪ್ಪ. ಆಮೇಲೆ ಈಗ ಇದು ಬಂತಲ್ಲ ಕೃಷಿ ಮೇಳ ಒಂದು ಬಂತು, ಈಗ 21-24 ಐತಿ. ಮೊದಲು ಬಿಟ್ಟದ್ ಬಿಟ್ಟು ಇಲ್ಲ, ನಾನು ಮೊದಲು ಅಲ್ಲಿ ಹೋಗ್ಬೇಕಂತ ಮಾಡೇನಿ. ಈಗ ಕೃಷಿ ಮೇಳಕ್ಕೆ ಹೋದ್ನಿ ಅಂದ್ರೆ ಒಂದು 4-6 ವಿಷಯ ಗೊತ್ತಾಕವು, ಮತ್ತೆ ಏನ್ ಮಾಡ್ಬೇಕನ್ನ ನನಗೂ ತಿಳಿದೈತಿ. ಕೃಷಿ ಮೇಳದೊಳಗೆ ನೋಡಲಿಗೆ ಸಾಕಷ್ಟು ವಿಜ್ಞಾನಿಗಳಿರ್ತಾರೆ, ಸಾಕಷ್ಟು ವಿಚಾರ ಸಂಕೀರ್ಣಗಳಿರ್ತಾವ. ಆಮೇಲೆ ಇನ್ನೊಂದು ವಿಜ್ಞಾನಿಗಳನ್ನ ಈಗ ಪ್ರತ್ಯಕ್ಷಿಕರಣ ಮಾಡ್ಯಾರ, ಹೊಲ ಅಭಿವೃದ್ಧಿ ಮಾಡ್ಯಾರ ಅವರು. ಅಂದ್ರೆ ಹೆಂಗ ಸೌತಿಕಾಯಿ ಹೆಂಗೆ ಬೆಳಿಬೇಕು, ಗಜರಿ ಹೆಂಗೆ ಬೆಳಿಬೇಕು, ಆಮೇಲೆ ಈಗ ಸೂರ್ಯಪಾನ ಹೆಂಗೆ ಬೆಳಿಬೇಕು, ಕಬ್ಬು ಯಾವ ರೀತಿ ತೊಂದರೆ ಬರ್ತದೆ, ಗೊಂಡೆ ಹುಳು ಯಾಕೆ ಕಬ್ಬಿಗೆ ಬರ್ತದೆ, ಆ ಗೊಂಡೆ ಹುಳು ನಿಯಂತ್ರಣ ಮಾಡ್ಬೇಕಾರೆ ಏನು ಮಾಡಬೇಕು ಅಂದರೆ ಎಲ್ಲ ಸಮಗ್ರವಾಗಿ ಅವರು ಅಲ್ಲಿ ಪ್ರಯೋಗ ಮಾಡ್ಯಾರ. ಮತ್ತು ಹೊಸ ಹೊಸ ತಳಿಗಳ ಬಗ್ಗೆನೂ ಅಲ್ಲಿ ಬಂದಿರ್ತವೆ, ಮಾಹಿತಿ ಸಿಗ್ತದೆ. ಹೊಸ ಹೊಸ ತಳಿ ಬಿಡುಗಡೆ ಆಗ್ಯಾವ. ಹೌದು. ಅವಾಗ ನೀವು ಎಲ್ಲ ಮಾಹಿತಿ ಸಿಗ್ತದೆ. ಮತ್ತು ಅವಾಗ ಏನಾಗುತ್ತೆ, ಇವ ಅದನ್ನಲ್ಲ ವಿರಿಸಿ ಅವನು ಚಲೋ ಕಮತ ಮಾಡಕತ್ತಾನೆ, ಅವನು ಬರ್ತೇನೆ ಅಂದಾನ, ಅವನು ಬರ್ತಾನೆ, ತಾ ಏನು ಮಾಡ್ತೀನಿ ಅದನ್ನೆಲ್ಲ ನೀನು ಹೇಳ್ತಾನೆ. ಈಗ ರೈತರ ಜೊತೆಗೆ ಸಹವಾಸ ಇದ್ರೆ ನೀನು ಒಳ್ಳೆ ರೈತ, ನೀನು ಬಾರಪ್ಪ ಮಾತಾಡ್ತೀನಿ, ನಮಗೊಂದು ಧೈರ್ಯ ಬರ್ತೈತೆ. ನೋಡಪ್ಪ ನಿಮ್ಮಪ್ಪ ಎಷ್ಟು ನನಗೆ ನೆನಪೈತಿ, ಎಷ್ಟು ಬಹಳ ಖುಷಿಯಿಂದ ಮಾಡ್ತಿದ್ದ ಅಂದ್ರೆ ಅನ್ನದಾತೆ ಅಂತ ತಿಳ್ಕೊಂಡು ಅಂದ ಭೂಮಿ ಮೇಲೆ ಬಹಳ ಜೀವನ ಇಟ್ಟಿದ್ದ. ಆದ್ರೆ ಏನತ್ತು ಪರಿಸ್ಥಿತಿ, ಈಗ ಬರಗಾಲ ಬಂದಾಗ ಏನತ್ತು ಕಣ್ಣೀರ್ ಕಪಾಳಕ್ಕೆ ಬರೋಂಗ ಆತವ್ರಿ ಪಾಪ. ಅಲ್ಲ ಹಿಂಗಾಗಿ ಅಪ್ಪ ಹೇಳಿದ ಖರೆ ಐತಿ ನೋಡು, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯನ ಮೇಲೆ ಅಂತಿದ್ರು ಅವ್ರು. ಅಗದಿ ಖರೆ ನೋಡು. ಅದು ನನಗೆ ಇಷ್ಟು ಸಾಲಿ ಕಲಿತರು ನೀನು ಮತ್ತೆ ಕೃಷಿ ಮಾಡ್ಬೇಕಂತೀಯಲ್ಲ, ನನಗೆ ಬಹಳ ಖುಷಿ ಆಗ್ಯದ. ನಿನಗೆ ಬೇಕಾದಂಗೆ ಸಹಾಯ ಆಗತ್ತೆ, ನಾನು ನಿನ್ನ ಜೊತೆಗೆ ಇರ್ತೀನಿ. ನಾನಂತರ ತೀರ್ಮಾನ ಮಾಡಿಬಿಟ್ಟೆ, ಏನಾರ ಯಾಕಾಗಲಿ ಈ ಒಕ್ಕಲ್ತನ ಮಾಡದ, ಇದ್ರಾಗ ನಾ ಏನಾರ ಸಾಧನೆ ಮಾಡ್ಬೇಕಂತ ಮಾಡ್ಯಾನ ನೋಡು. ನೀ ಏನಾರ ಮಾಡು, ನಾನು ನಿನ್ನ ಜೊತೆಗದೀನಿ ಇವತ್ತು ಯಶಸ್ವಿಯಾಗಿ ನೀನು ಒಬ್ಬ ಪ್ರಗತಿಪರ ರೈತ ಅನ್ನೋ ಹಂಗೆ ನಾನು ನೋಡ್ತೀನಿ ನೋಡಪ್ಪ. ಆದ್ರೆ ಸಾಕು ನೋಡು, ನನಗೂ ಅದ ಕನಸ ಆತಪ್ಪ. ನೆನೆ ಬರ್ಬೇಕಾ ಮತ್ತೆ ಕೃಷಿ ಮೇಳಕ್ಕೆ ಮಾತ್ರ ಮೇಳಕ್ಕೆ ಹೋಗೋಣ. ಹಾಂ ಹೋಗೋಣ ಒಟ್ಟು ತಪ್ಪದ ಬಾ. ಸೆಪ್ಟೆಂಬರ್ 21-24 ಮಟ್ಟ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಾಗ ಕರ್ಕೊಂಡ್ಬರ್ತೇನೆ. ಅದು ಜಾತ್ರಿನೂ ನಮ್ಮ ರೈತರ ಜಾತ್ರೆ. ಹೌದು ಎಲ್ಲ ನಮ್ಮ ರೈತ ಬಾಂಧವರು ಅಲ್ಲಿ ಭಾಳ ಜನ ಬರ್ತಾರ. ಒಟ್ಟನ್ನು ಭೇಟಿ ಆಗಂಗಕತಿ, ಬರ್ರಿ ಹೋಗೋಣ. ಓಕೆ. ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಶರಣಬಸವ ಚೋಳಿನ್ ಹಾಗೂ ಕುಮಾರ್ ಅಗಡಿ. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮ. ಮುಮ್ಮಿಗಟ್ಟೆಯ ಗುರಪ್ಪ ಬಸವಂತಪ್ಪ ಕುಮಾರ್ ಹಾಗೂ ಸಂಗಡಿಗರಿಂದ ದೊಡ್ಡಾಟ, ಭೀಮಶಂಭರಾಸುರರ ಯುದ್ಧ. ಉಮಾಸುತಂ ಶೋಕವಿನಾಶಕಾರಣಂ ನಮಃ ವಿಘ್ನೇಶ್ವರಿ ಪಾದಪಂಕಜ Ah. ಓಹೋ, ಇಲ್ಲೇ ಇರುವರು. ಇವರನ್ನು ಈ ಕ್ಷಣವೇ ಎಳೆದುಕೊಂಡು ಹೋಗುತ್ತೇನೆ. ದೂರ ಸರಿದ ನಿಲ್ಲು. ಕೊಬ್ಬಿನಿಂದ ಬಂದು ನಮ್ಮಲ್ಲಿ ಒಬ್ಬರನ್ನು ಮುಟ್ಟಿದ್ದಾದರೆ ನಿನ್ನ ಗರ್ಭವನ್ನು ಇಬ್ಬವಾಗಿ ಸೆಳಿ ಭೂತ ಪಿಶಾಚಿಗಳಿಗೆ ಹಬ್ಬವನ್ನು ಮಾಡುವೆನು. ಈ ನಿನ್ನ ಅಬ್ಬರವು ವೀರ ಸಮರ್ಥನಾದ ಬಂಟ ಅರ್ಜುನನ ಮುಂದೆ ನಡೆಯಲಾರದು. ಬೇಗನೆ ಇಲ್ಲಿಂದ ಪ್ಲಾನ್ ಮಾಡು. ಮಾಡದಿದ್ದರೆ ನಿನ್ನ ಪರಿಣಾಮವೇ ನಟ್ಟಿಗಾಗಲಿಕ್ಕಿಲ್ಲ. ಕೋಲು ಮಿಂಚಿನಂತೆ ಬೆಳೆಯುತ್ತಿರುವ ಈ ಬಾಣಗಳಿಂದ ಹೀನಾದ ನಿನ್ನ ಗೋಳನ್ನು ಕತ್ತರಿಸಿ ಕೆಡವೆನು. ಎಲ ಹೀನ ಮಾನವ, ಸ್ವಾನನೊಬ್ಬರವು ಆನೆ ಮೇಲೆ ನಡೆಯುವುದೇ ಆ ನಿನ್ನ ಬಡಿವಾರ ಬಾಣ ಯಾವುದು ತೋರಿಸು. ಅದನ್ನು ಭರದಿಂದ ಕಿತ್ತುಕೊಂಡು ಕರ್ಕರನೆ ಮುರಿದು ಹಾಕಿ ನಿಮ್ಮೆಲ್ಲರನ್ನು ಧಾರ್ ಧಾರಣೆ ಎಳೆದುಕೊಂಡು ಹೋಗಿ ಕಾಳಕಾದೇವಿಯ ಗುಡಿಯ ಮುಂದೆ ಎಳೆಗಿಳೆಗಳ ಗೋನನ್ನು ಕಳಕಳನೆ ಮುರಿದಂತೆ ನಿಮ್ಮೆಲ್ಲರೂ ಗೌರವವನ್ನು ಮುರಿದು ಹಾಕಿ ನಿಮ್ಮನ್ನು ಕಾಳಿಗೆ ಬಲಿ ಕೊಡುತ್ತೇನೆ. ಹಲೇ ನೀಚ, ಮದವು ಮಸ್ತಕ್ಕವೇರಿ ಮಣ ಬಂದಂತೆ ಬಡಿಬಡಿಸುವ ಕೂಳ ರಕ್ಕಸ, ನನ್ನನ್ನು ಕಾಡಿನಲ್ಲಿ ಓಡಾಡುವ ಮಣುಜನಂದು ಬಗೆದಿರುವ ಈ ಧರುಣಿಯನ್ನು ಭುಜಬಲದಿಂದ ಆಳುವ ವೀರ ಕ್ಷತ್ರಿಯರ ವೀರದಿಂದ ಉದ್ಭವಿಸಿ ಬಂದ ಸಮರ ಬಂಟನಿದ್ದೇನೆ. ಮೂರ ಲೋಕದ ಗಂಡ ಪುಂಡ ಪ್ರಚಂಡ ಧನುರ್ದಂಡ ಗಾಂಡ್ವಿ ಕಾಂಡ ಪೆಂಡಾರವನ್ನು ಧರಿಸಿದ ಪುಂಡ ಪಾರ್ಥ ನನ್ನು ಸೊಂಡನಾದ ನೀನು ಕೊಂಡವೈವ್ಯ ಮೂರ್ಖ ದೊರಳ ಹೊರಳಿ ನಿಲ್ಲು. ಈ ಸರಳಿನಿಂದ ನಿನ್ನ ಶಿರವನ್ನು ಕತ್ತರಿಸಿ ನತ್ತರದ ಮಡವನ್ನು ನಿತ್ತರಿಸದಿದ್ದರೆ ಪಾರ್ಥನೆಂಬ ನಾಮ ವ್ಯರ್ಥವಲ್ಲವೇ ಮೂರ್ಖ. ಬಾಯಿ ಮುಚ್ಚು ಮೂರ್ಖ, ಇಷ್ಟಕ್ಕೆ ಬಂದಂತೆ ಹೆಚ್ಚಾಗಿ ಮಾತನಾಡಿದರೆ ನಿಮ್ಮೆಲ್ಲರನ್ನು ನುಚ್ಚು ನೂರಾಗುವಂತೆ ತುಳಿದು ಕೊಂದು ಬಿಡುವೆನು. ಜಿಟ್ಟಿಯ ಜಿಗಿದಾಟವು ಜಟ್ಟಿಯ ಮೇಲೆ ನಡೆಯುವುದೆ. ಈಗ ಆ ನಿನ್ನ ಬಿಂಗಲ ಬೆಲ್ಲನ್ನು ಕಿತ್ತೊಗೆದು ನಿಮ್ಮೆಲ್ಲರನ್ನು ಪಿಚ್ಚಣ್ಣಿ ಬಿಗಿದೊಯ್ಯುವೆನು. ಅಣ್ಣ ಗಾದವಾಯಿತು ಗಾದವಾಯಿತು, ಮುಂದೆ ನಮ್ಮ ಗತೆ ಏನು? ಹೆಣ್ಣ ಭುಜಬಲದಿಂದ ಈ ಭುವನೇತ್ರವನ್ನು ನಡಗಿಸಿದ ನನಗೆ ಈ ಬುಟಾಟಿಗೆ ರಕ್ಕಸನನ್ನು ಮಂಡಿಸುವುದು ನನ್ನಿಂದ ಆಗಲಿಲ್ಲ. ನನ್ನ ಶಕ್ತಿಯು ನನ್ನ ವ್ಯಕ್ತಿಯು ಎಲ್ಲ ಮಣ್ಣುಗೂಡಿ ಹೋದವು. ಈ ನೀಚನು ನಮ್ಮನ್ನು ನಿಚ್ಚವಾಗಿ ಕಾಳಿಗೆಗೆ ಬಲೆ ಕೊಡದೆ ಬಿಡಲಾರನು. ಅಯ್ಯೋ ಶಿವಶಿವ, ಮುಂದೆ ನಮ್ಮ ಗತಿ ಏನು? ತಮ್ಮ ಅರ್ಜುನ ಅಳಬೇಡ, ನಿನ್ನ ದುಃಖವನ್ನು ಕಂಡು ನನಗೆ ಸಂತಾಪವು ಹುಕ್ಕೇರಿ ಬರುತ್ತಿರುವುದು. ಶಿವಶಿವ, ಈ ಅನಾಥನ ಮೇಲೆ ಎಂತ ಅನರ್ಥವನ್ನು ತಂದೊಡ್ಡಿದಿ? ಈ ಕೂಳರಕ್ಕಸನು ನಮ್ಮನ್ನು ಕಡೆಯದೇ ಬಿಡಲಾರನು. ಯಾರಿಗೆ ಹೇಳಲಿ, ಏನು ಮಾಡಲಿ? ತಮ್ಮ ಭೀಮಾ, ನೀನು ಈ ಹೊತ್ತಿನಲ್ಲಿ ಇದ್ದಿದ್ದರೆ ಈ ಕೂಳರಕ್ಕಸನನ್ನು ಸೀಳಿ ಹಾಕುತ್ತಿದ್ದೀಯಲ್ಲ. ಇನ್ನು ನಮಗೆ ಗತಿಯಾರು? ನಡೆಯಿರಿ ನಡೆಯಿರಿ, ಅತ್ತರೆಯನ್ನು ಬಿಡುವವನೇ. ಮೊದಲು ನಿಮ್ಮನ್ನು ಕಾಳಕೆಯ ಮುಂದೆ ಸೀಳಿ ಹಾಕಿ ಆಮೇಲೆ ನಮ್ಮ ರಕ್ಕಸರ ಕೊಲೆಗೆ ಕಲಂಕ ಹಚ್ಚಿದ ಈ ಮೂಢಳಾದ ಹೆಡಂಬಿಗೆ ಯೋಗ್ಯ ಶಾಸನ ಮಾಡುತ್ತೇನೆ. ಎಲ್ಲ ಬಂಡ ರಕ್ಕಸ ಹೋಗು, ನಾನು ಪೂರ್ಣ ಗರ್ಭಿಣಿ ಇರದೇ ಇದ್ದಿದ್ದರೆ ಇವರನ್ನು ಹೋಯುವ ನಿನ್ನ ಗಂಡಸ್ತನವು ಕಂಡು ಬರುತ್ತಿತ್ತು. ನನ್ನ ಬಂಟ ಗಂಡನಾದ ಭೀಮನು ಇದ್ದಾಗಿ ಬಂದು ಒಯ್ದಿದ್ದರೆ ಹೌದು ನೀನು ಗಂಡಸನೆನ್ನುತ್ತಿದ್ದೆನು. ಬೆಕ್ಕಿಲ್ಲದ ಮನೆಯಲ್ಲಿ ಇಲಿಯು ಚೆಲ್ಲಾಟ ಎಂಬಂತೆ ದಿಕ್ಕಿಲ್ಲದವರ ಮೇಲೆ ತಳ್ಳಿಯನ್ನು ಮಾಡುವುದು ನೀನು ಗಂಡಸನು. ನನ್ನ ಗಂಡನು ಇರುವಾಗ ಬರಲಿಕ್ಕೆ ಅಂಜಿ ಅಡಿಗೆ ಕೂತು ಈಗ ನಾನೇ ವೀರನು ನಾನೇ ಧೀರನು ಎಂದು ಸಾರಿ ಹೇಳಲಿಕ್ಕೆ ನಿನ್ನ ಮೋರಿ ಮೇಲೆ ಮೀಸೆಗಳು ಇರುವವೋ ಇಲ್ಲವೋ ಹೋಗು, ತೆಗೆದುಕೊಂಡು ಹೋಗು. ನನ್ನ ಗಂಡನು ಈಗಲೇ ಬರುತ್ತಾನೆ. ಬಂದ ಮೇಲೆ ಬಗೆದು ಭೂಮಿಯನ್ನು ಹೊಕ್ಕರು, ಜಿಗದ ಅಂತರಕ್ಷಕ್ಕೆ ಹಾರಿದರು ನಿನ್ನ ಪ್ರಾಣವನ್ನು ಹೇರದೆ ಬಿಡುವುದಿಲ್ಲ. ಹೋಗು. ಎಲೈ ಕುಲನಾರಿಯೇ, ಇಲ್ಲದ ಹೆಮ್ಮೆಯನ್ನು ನನ್ನ ಮುಂದೆ ಕೊಚ್ಚಬೇಡ. ಸುಮ್ಮನೆ ಬಾಯಿ ಮುಚ್ಚು, ಅಲ್ಲದ ಮಾತುಗಳನ್ನಾಡಿದರೆ ನಿನ್ನ ಹಲ್ಲನ್ನೇ ಮುರಿದು ಚೆಲ್ಲುವನು. ಮೂರ್ಖರೇ ನಡೆಯಿರಿ, ಜಡಮತಿಗಳಾದ ನಿಮ್ಮನ್ನು ಮೃಡಾಳಿಗೆ ತಳಮಾಡದೆ ಆಹುತಿ ಮಾಡಿಬಿಡುವೆನು. ಇಂದು ಎನ್ನ ಎಡನೇತ್ರವು ಏಕೆ ಪ್ರಕಾರವಾಗಿ ಇಷ್ಟೇಕೆ ಹಾರುತ್ತಿರುವುದು? ಕಾರಣ ದುಃಖವು ಇಷ್ಟೇಕೆ ಉಕ್ಕಿ ಬರುತ್ತಿರುವುದು? ಏನು ಪ್ರಮಾದವಾಗಿರಬಹುದು? ಯಾರಾದರೂ ಘೋರ ರಕ್ಕಸರು ಬಂದು ನನ್ನ ತಾಯಿ ಅಣ್ಣ ತಮ್ಮಂದಿರನ್ನು ಪೀಡಿಸಿರಬಹುದೇ? ಸಾಕು, ಈವರೆಗೆ ಕೊಂದ ನೂರಾರು ಕಾಡಾನೆಗಳು ಸಾಕು. ಹೊಟ್ಟೆ ತುಂಬಲಿಲ್ಲವೆಂದು ಹಿಡಂಬಿಯು ಸಿಟ್ಟಿಗೆದ್ದರೂ ಚಿಂತೆ ಇಲ್ಲ. ಏನು ಪ್ರಮಾದವಾಯಿತೆಂಬುದನ್ನು ಅರಿಯದೆ ಹೊರತು ನನಗೆ ಸಮಾಧಾನವಾಗಲಾರದು. ಈ ಕ್ಷಣವೇ ಹೋಗುತ್ತೇನೆ. ಇದೇನು, ಪ್ರತಿ ದಿವಸ ನಾನು ಬೇಟೆಯನ್ನು ತೆಗೆದುಕೊಂಡು ಬರುವ ವೇಳೆಗೆ ಸರಿಯಾಗಿ ನನ್ನ ದಾರಿಯನ್ನು ನೋಡುತ್ತಾ ನಿಲ್ಲುವ ನನ್ನ ಮುಪ್ಪಿನ ತಾಯಿಯು ಇಂದು ಯಾಕೆ ನಿಂತಿಲ್ಲ? ಎಲ್ಲಿಗೆ ಹೋಗಿರಬಹುದು? ಪ್ರತಿ ದಿವಸ ನನ್ನನ್ನು ಕಂಡಾಕ್ಷಣವೇ ಕೈ ಮುಗಿದುಕೊಂಡು ನನ್ನ ಎದುರಿಗೆ ಬಂದು ನಿಲ್ಲುವ, ಕುಲುಕುಲು ನಗುತ್ತಾ ಬಂದು ನಿಲ್ಲುವ ಆ ಅಡಂಬರದ ಹಿಡಂಬಿಯು ಇಂದು ಮೋರೆ ಒಣಗಿಸಿಕೊಂಡು ಕಣ್ಣೀರು ಉದಿಸುತ್ತ ಯಾಕೆ ಕುಳಿತಿರಬಹುದು? ಎಲ ಹಿಡಂಬಿಯೇ, ಯಾಕೆ ಶೋಕಿಸುತ್ತಿರುವಿ? ನನ್ನ ಮುತ್ತಿನಂತ ತಾಯಿ, ಚಿನ್ನದಂತ ಅಣ್ಣ ತಮ್ಮಂದಿರು ಎಲ್ಲಿರುವರು? ಬೇಗನೆ ಹೇಳುವಂತವಳಾಗು. ಹೇ ಪ್ರಾಣಪತಿಯೇ, ಘಾತವಾಯಿತು, ಘಾತವಾಯಿತು, ಸರ್ವಸ ಘಾತವಾಯಿತು. ಘಾತವಾಯಿತು? ಏನು ಘಾತವಾಯಿತು? ನಾತ ತೆಗೆದುಕೊಂಡು ಹೋದನು. ಯಾರು ಏನು ತೆಗೆದುಕೊಂಡು ಹೋದರು? ಓರ್ವ ರಕ್ಕಸನು. ಎಲ ಹೇನ ಸ್ತ್ರೀಯೇ, ಅವನ ಹೆಸರನ್ನು ಏಕೆ ಹೇಳಲಲ್ಲಿ? ಮೊದಲೇ ಸೌಜನ್ಯ ಸಂತಾಪಿಸುತ್ತಿರುವ ನನಗೆ ಸಂಕೋಚದ ಸಲಾಕೆಯನ್ನು ಏಕೆ ಚುಚ್ಚುತ್ತಿರುವಿ? ನನ್ನ ತಾಯಿ ಅಣ್ಣ ತಮ್ಮಂದಿರು ಎಲ್ಲಿರುವರು ಮೊದಲು ಹೇಳು. ಅವರನ್ನು ಕಾಣುವವರಿಗೆ ನನಗೆ ಸಮಾಧಾನವಾಗಲಾರದು. ಪ್ರಿಯಕರ, ಇಂದು ನೀವು ಇಲ್ಲದ ಸಮಯದಲ್ಲಿ ಶಂಭ್ರಾಸುರನೆಂಬ ದೈತ್ಯನು ಬಂದು ಎಲ್ಲರನ್ನು ತೆಗೆದುಕೊಂಡು ಹೋಗಿಬಿಟ್ಟನು. ಅಯ್ಯೋ ಹಲ್ಲ, ಏನು ಘಾತವಾಯಿತು? ಆ ನೀತ ರಕ್ಕಸನು ನನ್ನ ತಾಯಿ ಅಣ್ಣ ತಮ್ಮಂದಿರನ್ನು ಇಷ್ಟೊತ್ತಿಗೆ ಕೊಂದು ತಿಂದನು. ಅಯ್ಯೋ ಅಯ್ಯೋ, ನನ್ನ ಬ್ರಹ್ಮಾಂಡಕ್ಕೆ ಬೆಂಕಿ ಹತ್ತಿತಲ್ಲ, ಏನು ಮಾಡಲಿ? ಒಟ್ಟೆದ್ದು ಉರಿಯುತ್ತಿರುವ ಈ ಸಿಟ್ಟಿನ ಅಬ್ಬರದಲ್ಲಿ ಈ ಬ್ರಹ್ಮಾಂಡವನ್ನೇ ಸುಟ್ಟು ಸೂರ್ಯ ಮಾಡಿದ್ರು ನನ್ನ ಸಿಟ್ಟು ಶಾಂತವಾಗಲಾರದು. ನಾನು ಈ ಕ್ಷಣವೇ ಹೋಗುತ್ತೇನೆ. ಪ್ರಾಣನಾಥ, ಹಡಿಯುವ ಬೇನೆಗಳು ಎಳೆಬೆಳೆದು ಏಳ ಹತ್ತಿರುವವು. ಅಯ್ಯೋ ಹಲ್ಲ, ಏನು ಮಾಡಲಿ? ಹೊಟ್ಟೆಯಲ್ಲಿ ಉರಿಯುತ್ತಿರುವ ಈ ಜ್ವಾಲೆಗಳು ಈ ಜಗತ್ತನ್ನೇ ಆಹುತಿ ಮಾಡಿದ್ರು ನನ್ನ ಸಿಟ್ಟು ಶಾಂತವಾಗಲಾರದು. ಪರಮ ಪಾವನ ಪರಮೇಶ್ವರ, ದಿಕ್ಕೇಡಿಗಳಾದ ನನ್ನ ತಾಯಿ ಅಣ್ಣ ತಮ್ಮಂದಿರನ್ನು ನಾನು ಅಲ್ಲಿಗೆ ಮುಟ್ಟುವರೆಗೆ ರಕ್ಷಿಸು. ಇವರನ್ನು ವೈದ ಆ ನನ್ನ ಕಡು ವೈರಿಯು ಒಡೆದು ಭೂಮಿಯನ್ನು ಹೊಕ್ಕರು. ಜಿಗಿದು ಅಂತರಿಕ್ಷಕ್ಕೆ ಹಾರಿದ್ರು ಅವನ ಪ್ರಾಣವನ್ನು ಹೇರದೇ ಬಿಡುವುದಿಲ್ಲ. ಈಗಲೇ ಹೋಗುತ್ತೇನೆ. ಪ್ರಾಣನಾಥ, ನನ್ನನ್ನು ಹೇಗೆ ಬಿಟ್ಟು ಹೋಗಿವೆರಿ? ಹಡೆಯುವ ಬೇನೆಗಳು ಎಡೆಬಡದು ಏಳ ಹತ್ತಿರುವವು. ಎಳ ಹೀನ ಸ್ತ್ರೀಯೇ, ಹಡಿಯುವುದಿದ್ದರೆ ಬೇಗನೆ ಹಡೆಯ. ಹಾಯ್ ಹಾಯ್ ದೇವ, ಇಂಥ ಕಷ್ಟ ಕಾಲದಲ್ಲಿ ಎಂಥ ಪ್ರಸಂಗವನ್ನು ಹಾಕಿದ ದೇವ. ದಯಾಗನ ಭಕ್ತ ರಕ್ಷಕ, ನನ್ನ ಮಡದಿಯು ಪ್ರಸೂತಿಯಾಗುವಂತೆ ಬೇಗನೆ ಕೃಪೆ ಮಾಡು ದೇವ. ಶಹಬ್ಬಾಸ್ ಶಹಬ್ಬಾಸ್ ತಂದೆ, ನಿಮ್ಮ ಪಾದ ಪದ್ಮಕ್ಕೆ ತಮ್ಮ ಬಾಲಕನ ವಂದಿಸುತ್ತಾನೆ. ಏಳು ಏಳು ನನ್ನ ಪುಟ್ಟ ಕೋಶ ಏಳು. ನಿನ್ನ ಆತುರದ ಶೌರ್ಯವನ್ನು ಕಂಡು ನಾನು ಬೆರಗಾದೆನು. ಎಂಟು ದಿಕ್ಕಿನಲ್ಲಿ ಬಂಟನೆಂದು ಬಟ್ಟಂಗಿ ಹೊಗಳಿಸಿದೆ. ಈ ದಿಟ್ಟ ಭೀಮನೆಯಿಂದ ನೀನು ಹುಟ್ಟಬಹುದು. ಬಾ ನನ್ನ ಪುಟ್ಟ ಕೂಸೆ, ನನ್ನ ತೊಳೆಯ ಮೇಲೆ ಕೂಡ್ರು. ನಿನ್ನಂಥ ಬಂಟ ಮಗನು ಹುಟ್ಟಿದ ನನ್ನ ಭಾಗ್ಯಕ್ಕೆ ಏನೇ ಇಲ್ಲ ಮಗು. ಇರಲಿ ಇರಲಿ ತಂದೆಯೇ, ಹ ಈಗ ಸಮರ ಸನ್ನಿಧರಾಗಿ ಯಾವ ಸಾಹಸ ಕಾರ್ಯಕ್ಕೆ ಹೊರಟಿರುವರು? ಅಪ್ಪ, ನಾನು ನಿನ್ನ ಸಂಗಡ ಬರ್ತಕ್ಕವನೇ. ಮಗನೇ, ಹ ನಾನು ಇಲ್ಲದ ಸಮಯದಲ್ಲಿ ಒಬ್ಬ ತುಂಟ ರಕ್ಕಸನು ಬಂದು ನಿಮ್ಮ ಅಮ್ಮನನ್ನು ನಿನ್ನ ದೊಡ್ಡಪ್ಪ ಚಿಕ್ಕಪ್ಪರನ್ನು ತೆಗೆದುಕೊಂಡು ಹೋಗಿದ್ದರಿಂದ ನಾನು ಈಗಲೇ ಹೋಗಿ ಬಿಡಿಸಿಕೊಂಡು ಬರಬೇಕಾಗಿದೆ. ಆವರೆಗೆ ನೀನು ನಿನ್ನ ಹರಿದವಳನ್ನು ಕೂಡಿಕೊಂಡು ಸುಖವಾಗಿರು ಕಂದ. ಅಯ್ಯೋ ಹಲ್ಲ ಎಲ್ಲ ತಂದೆಯೇ, ಎಂತ ಬುದ್ಧಿವಾದವನ್ನು ಹೇಳಿವೆಲ್ಲ. ಎನ್ನ ದೊಡ್ಡಪ್ಪ ಚಿಕ್ಕಪ್ಪರು ಆ ಬ್ರಕ್ಕಸರ ಕೈಯಲ್ಲಿ ಸಿಕ್ಕು ಅಕ್ಕಿ ಹಲಬದಂತೆ ದಿಕ್ಕು ದಿಕ್ಕಿಗೆ ಬಾಯಿ ಬಿಡ್ತಿರುವರು. ಅವರ ದುಃಖವನ್ನು ಲಕ್ಷಿಸಿ ಆ ರಕ್ಕಸರು ಶಿಕ್ಷಿವೆ. ನಾನು ಒಲಿಗೊಂಡು ಸುಖವಾಗಿರಲಿಲ್ಲ. ನೀನೇ ಬಿಡು, ನಾನೇ ಹೋಗುತ್ತೇನೆ. ಮಗನೇ ಹೇಳುತ್ತೇನೆ, ಕೇಳುವಂತವನಾಗು. ಆಯ್ ಅದೇ ಹೇಳುವಂತವನಾಗು. ತರುಳ Bye. ಎಣ್ಣೆ ಬೆಣ್ಣೆ ಕಂಡಿಲ್ಲ. ಸಣ್ಣ ಬಾಲಕನಾದ ನಿನಗೆ ಸಂಗ್ರಾಮದ ಸುದ್ದಿ ಯಾಕೆ ಬೇಕಾಗುತ್ತಿರುವುದು? ದೇವರ ದಯದಿಂದ ಬೆಳೆದು ದೊಡ್ಡವನಾಗು. ಆಮೇಲೆ ನಿನ್ನ ಕುಲಕ್ಕೆ ಕಲಕ್ಕ ಹತ್ತದಂತೆ ನಿನ್ನ ವೈರಿಗಳ ಕೂಡ ಕಲಿತದಿನಿಂದ ಕಾದುವೆಯಂತೆ. ಮಗನೇ ಸರ್ವತ ಹೋಗಬೇಡ. ತಾಯಿ ಹೇಳುವಂತವಳಾಗು. ಹಬ್ಬರಿಸಿ ಅರ್ಬಡಿಸುತ್ತಿರುವ ಗುಬ್ಬಿ ಹಬ್ಬಿನ ಮನೆ ಕಳೆದಂತೆ ಆದ್ರೆ ನಿಬ್ಬರ ಬಾಯಿಗೆ ತುತ್ತಾಗುವಂತೆ ನನ್ನ ಕೈಕತ್ತಿಗೆ ತುತ್ತಾಗಬೇಡ. ಎಳೆಯ ಕಳಲಾದ ನಿನ್ನ ತೊಳೆದುಕೊಳ್ಳುವುದು ನನಗೆ ಒಂದು ಗಳಿಗೆಸ ಹತ್ತುವುದಿಲ್ಲ. ಸೋಮನೆ ದಾರಿಯನ್ನು ಬಿಡುವೆವು ಅಥವಾ ಪ್ರಾಣವನ್ನು ಕೊಡುವ ಬೇಗನೆ ಹೇಳು. ಎಲೆ ದಿಕ್ಕೇಡದ ರಕ್ಕಸ ಸಿಂಹದ ಮರಿವು ಸಣ್ಣದಾದ್ರೆ ಸಿಂಗಳಿಕ್ಕಿನ ಎದೆಯನ್ನು ಸೇರಲಿಕ್ಕೆ ಭ್ರಷ್ಟ ರಕ್ಕಸರೆಂಬ ಬೆಟ್ಟಕ್ಕೆ ಬೇಗೇ ಸುರಪನಾದ ದಟ್ಟ ಭೀಮರ ಹೊಟ್ಟಿಂದ ಹುಟ್ಟಿದ ನಾನು ಪೊಟ್ಟ ಬಾಲಕನಿಂದ ಮುಗಿದ್ರಿಯ ಮಾರ್ಕ. ಅಯ್ಯೋ ದುಷ್ಟನಾದ ನಿನ್ನನ್ನು ಎನ್ನ ಮುಟ್ಟಿಲ್ಲಿರುವ ಗದಿನಿಂದ ಕೊಟ್ಟಿ ಯಮಸುಂದರಿ ಕೆಟ್ಟು ಬಿಡ್ತೇನೆ. ಅಯ್ಯೋ ಹಲ್ಲ ಹಲ್ಲ ನೀನು ಆನನ್ನ ಕಳವಾದಿಗಳಾದ ಭೀಮನೆಂಬ ಸಣ್ಣನ ಮಗನೇ ವಾವರೇ ಎಲ್ಲಿರುವನು ಆ ಸೊಕ್ಕಿನ ಭೀಮನು ಎಲ್ಲಿರುವನು? ಏನನ್ನ ಸಿಟ್ಟಿನ ಬರದಲ್ಲಿ ಆ ಸೊಕ್ಕಿನ ಭೀಮನು ಸಿಕ್ಕರೆ ಅವನ ಪೈಕೆಲಬಗಳನ್ನು ಕರ್ ಕರಣೆ ಮರಿದು ಅವನ ಗಂಟಲ ರಕ್ತವನ್ನು ಗಟ್ಟಿಗಟ್ಟಲೆ ಕೊಡದು ಬಿಡುತ್ತೇನೆ. ಹಲ್ ಹಲಲ ಎಲೈ ಮಹಾಂದ ರಕ್ಕಸ ಮನಸ್ಸಿಗೆ ಬಂದಂತೆ ಮಾತನಾಡುವೆಯ ಮೂರ್ಖ. ನಾನು ಸಂಡನವು ಏನು ನೀನು ಸಂಡನವು? ಎಲೈ ಗಂಡುಗಲಿಯೋಳು ಪಾದಿಯಲ್ಲಿ ಕಂಡ ಕಂಡ ಹಾಗೆ ಬಗಳುವ ರಕ್ಕಸ ಎದೆಗೊಟ್ಟು ನಿಲ್ಲು. ನಾನು ಸಂಡನು ಏನು ದೈತ್ಯರ ಕುಲಕ್ಕೆ ಗಂಡನು ತೋರಿಸುವೆನು. ಕ್ಷುಲ್ಲನಾದ ನಿನ್ನನ್ನು ಈ ಕ್ಷಣವೇ ಅಡಗಿಸಿಬಿಡುತ್ತೇನೆ. ಹೇಳು ಮಲ್ಲ ಯುದ್ಧವನ್ನು ಮಾಡುವೆಯೋ ಇಲ್ಲವೇ ಬಿಲ್ಲು ಯುದ್ಧವನ್ನು ಮಾಡುವೆಯೋ ಬೇಗನೆ ಹೇಳು. ಪೊಕ್ಕ ಮಾಡವ ರಕ್ಕಸನ್ನು ಕೇಳಿದರೆ ಅಷ್ಟೇ ಪಾಲಕರು ದಿಕ್ಕಟ್ಟು ಓಡುತ್ತಿರಲು ಹೆದರು ಹೇಳಿ ಮಾಡುವರು ನಮಗೆ ಈಡಾಗಿನಿಲ್ಲವರೇ. ಮಲ್ಲದ ರಕ್ಕಸರ ಸಲ್ಲನ್ನು ಕೇಳಿ ಎಲ್ಲೆಂದು ಹಲ್ಲರಿವ ಚೊಲ್ಲ ಮಾಡವ ಮಲ್ಲ ಯುದ್ಧಕ್ಕೆ ಮಲ್ಲ ತಿಳಿತಿದ್ದೇನೆ ಕಲತನದಿಂದ ಕಾಣುವಂತವನಾಗು. ಎಲೈ ರಕ್ಕಸ ಮಲ್ಲ ಯುದ್ಧವನ್ನು ಮಾಡುವೆಯೋ? ಹೌದು ಹಾಗಿದ್ರೆ ಮಲ್ಲ ಯುದ್ಧಕ್ಕೆ ಎದುರಾಗುವಂತವನಾಗು. ಎದುರಾಗುವಂತವನಾಗು. ಇನ್ನು ಮೇಲೆ ನಾವೆಲ್ಲರೂ ನಮ್ಮ ಅರಮನೆಗೆ ತೆರಳುವ ನಡೆಯುವಂತವರಾಗಿರಿ. ತಮ್ಮಗಳರೇ ಎಲ್ಲರೂ ನಡೆಯುವಂತವರಾಗಿರಿ. ಅಮ್ಮ ನೀನು ನಡೆಯಲಾರದ ಮುಗಿತು ಎಣ್ಣೆ ಹೆಗಲ ಮೇಲೆ ಕೂಡ ಹತ್ತುಕೊಂಡು ಹೋಗುತ್ತೇನೆ. ಮಗಳೇ ಹಾಗೆ ಆಗಲಿ. ಯಾಕಾಗಬಾರದು?